ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ರೈತ ಬಂಧವರೇ, ಇದುವರೆಗೂ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ, ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದ ಕೃಷಿ ಕೀಟಶಾಸ್ತ್ರ ವಿಭಾಗ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ದೇಶಮುಖ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಅಜ್ಜಂಪುರ ತಾಲೂಕು ಮುಗುಳಿಯ ಶ್ರೀಮತಿ ನಾಗರತ್ನಮ್ಮ ಮತ್ತು ತಂಡದವರಿಂದ ಕರೆಯಮ್ಮ ದೇವಿ ಪದ. ಅದೇ ಮಾಲ ಮಾಲವಾಳಂ ಮಾಲಿಂಗದಾಕೆ ಅದೇ ಮಾಲ ಮಾಲವಾಳಂ ಮಾಲಿಂಗದಾಕೆ ಮಾಲ ಮಾಲವ ಕರೆಯುವ ನಾಲಿಂಗದಾಕೆ ಹೊಚ್ಚೆ ನಿನ್ನಾರೆ ತಡೆಯೋರಂಗೆ ನಿನ್ನಾರೆ ತಡಿಯಾರಮ್ಮ ಲಿಂಗದಾಕೆ ತಡಿಯಾರಮ್ಮ ಲಿಂಗದಾಕೆ ಒಚ್ಚೆ ನಿನ್ನಾರೆ ತಡಿಯಾರಮ್ಮ ಲಿಂಗದಾಕೆ ಮುದಲೋತ್ತ ಕರವೇಗೆಂಡ ಲಿಂಗದಾಕೆ ಒತ್ತಕ್ಕೆ ಮಾಲ ಮಾಲವಾಳ ಒತ್ತಕ್ಕೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಮಾಲವಾಳಮ್ಮ ಲಿಂಗದಾಕೆ ಮಾಲವ ಕರಿಯಮ್ಮ ನಾಲಿಂಗದಾಕೆ ಒತ್ತಕೊಗಂದೆ ಕಳಿವ್ಯಾಳಮ್ಮ ಒತ್ತಕೊಗಂದೆ ಕಳಿವ್ಯಾಳಮ್ಮ ಲಿಂಗದಾಕೆ ಕಳಿವ್ಯಾಳಮ್ಮ ಒತ್ತಕೊಗಂದೆ ಕಳಿವ್ಯಾಳಮ್ಮ ಲಿಂಗದಾಕೆ ಕಳಿ ವೇಳೆ ಕರಿಯವ್ವ ಲಿಂಗದಾಕೆ ಕತ್ತನ ಇಡದ ಎಳೋದಾಳಮ್ಮ ಕತ್ತನ ಇಡದ ಎಳೋದಾಳಮ್ಮ ಲಿಂಗದಾಕೆ ಎಳೋದಾಳಮ್ಮ ಕತ್ತನ ಇಡದ ಎಳೋದಾಳಮ್ಮ ಲಿಂಗದಾಕೆ ಉಚ್ಚೇನೆ ನಾರೆ ತಡಿಯಾರಮ್ಮ ಲಿಂಗದಾಕೆ ತಡಿಯಾರಮ್ಮ ಲಿಂಗದಾಕೆ ಉಚ್ಚೇನೆ ನಾರೆ ತಡಿಯಾರಮ್ಮ ಲಿಂಗದಾಕೆ ನೀರಿಗೆ ತಳ್ಳನ್ನ ಕಲ್ಲಿಗೆ ಲಿಂಗದಾಕೆ ಬೆಳೆ ನಡೆವೆ ಮಡಿಯಾದಮ್ಮ ಬೆಳೆ ನಡೆವೆ ಮಡಿಯಾದವಮ್ಮ ಲಿಂಗದಾಕೆ ಮಡಿಯಾದಮ್ಮ ಬೆಳೆ ನಡೆವೆ ಮಡಿವಾದವಮ್ಮ ಲಿಂಗದಾಕೆ ಮಡಿಯಾದ ಕರೆಯಮ್ಮ ಲಿಂಗದಾಕೆ ಬೇಗನ ಪೂಜಾರಿ ನರಿಗೈಯ ಬೇಗನ ಪೂಜಾರಿ ನರಿಗೈಯ ಲಿಂಗದಾಕೆ ಪೂಜಾರಿ ನರಿಗೈಯ ಲಿಂಗದಾಕೆ ಬೊಟ್ಟನ್ನ ಕಲ್ಲಿಗೆ ಲಿಂಗದಾಕೆ ಗಟ್ಟಿ ನಡೆವೆ ಮಡಿಯಾದ ಗಟ್ಟಿ ನಡೆವೆ ಮಡಿಯಾದವಮ್ಮ ಲಿಂಗದಾಕೆ ಮಡಿಯಾದಮ್ಮ ಗಟ್ಟಿ ನಡೆವೆ ಮಡಿಯಾದ ನಿನ್ನಾರೆ ತಡಿಯಾರಮ್ಮ ಲಿಂಗದ ತಡಿಯಾರಮ್ಮ ಲಿಂಗದ ನಿನ್ನಾರೆ ತಡಿಯಾರಮ್ಮ ಲಿಂಗದ ಗೋಡೆ ಮಾಂದಮ್ಮ ಲಿಂಗದ

ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷದಿಂದ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಹಾ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ.